ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯೆಡೆಗೆ ಒಂದು ಹೆಜ್ಜೆ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬಿಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕೆಳಗಡೆ ಇದೊಂದು ಪ್ರಕಟಣೆ. ದಿನಾಂಕ 28ರಿಂದ, ಅಂದ್ರೆ ಇದೇ ತಿಂಗಳ 28ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭಗೊಳ್ತಾ ಇವೆ. ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಆಕಾಶವಾಣಿ ಕೇಂದ್ರಗಳು ಒಂದು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ. ಅದು ದಿನವೂ 11 ಗಂಟೆಯಿಂದ 12 ಗಂಟೆಗಳವರೆಗೆ ಮೂಡಿ ಬರ್ತಾ ಇದೆ. ಈಗಾಗಲೇ ಈ ಕಾರ್ಯಕ್ರಮ 7ನೇ ತಾರೀಕಿನಿಂದಲೂ ತಮ್ಮ ಮುಂದಿದೆ. ನಾಳೆ ಅಂದರೆ ದಿನಾಂಕ 11/3ರಂದು ಪ್ರಥಮ ಭಾಷೆ ಕನ್ನಡ ಹಾಗೂ ತೃತೀಯ ಭಾಷೆ ಹಿಂದಿ. ಈ ವಿಷಯದ ಕುರಿತು ಇಲಾಖೆಯ ತಜ್ಞ ಶಿಕ್ಷಕರು ವಿದ್ಯಾರ್ಥಿಗಳ, ಶಿಕ್ಷಕರ ಹಾಗೂ ಆಸಕ್ತರ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಕೇಂದ್ರದಲ್ಲಿರ್ತಾರೆ. ತಾವೆಲ್ಲರೂ ತಮ್ಮ ಒಂದು ಅನುಮಾನ, ಜಿಜ್ಞಾಸೆ, ಪ್ರಶ್ನೆಗಳನ್ನು ಅವರು ಮುಂದಿಟ್ಟು ಸಮಾಧಾನವನ್ನು ಪಡೆದುಕೊಳ್ಳಬಹುದು. ಪ್ರಶ್ನೆಗಳನ್ನು ತಾವು ದೂರವಾಣಿ ಕರೆ ಮಾಡುವ ಮೂಲಕ ಅಥವಾ ಎಸ್ಎಂಎಸ್ ಮೂಲಕ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 08282, ಇದು ಭದ್ರಾವತಿ ಎಸ್ಟಿಡಿ ಸಂಖ್ಯೆ. ಇದರೊಟ್ಟಿಗೆ 2702881 ಈ ಸಂಖ್ಯೆಗಾಗಲಿ, 2702882ಕ್ಕಾಗಲಿ, ಅಥವಾ 2702883ಕ್ಕಾಗಲಿ ತಾವು ತಮ್ಮ ದೂರವಾಣಿ ಕರೆಗಳನ್ನು ಮಾಡಿ ತಮ್ಮ ಒಂದು ಪ್ರಶ್ನೆಗಳನ್ನು ಕೇಳಬಹುದು. ಹಾಗೆಯೇ ಎಸ್ಎಂಎಸ್ ಮೂಲಕ ತಮ್ಮ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಚ್ಛೆ ಪಡುವಂತವರು 9481572206000. ಮತ್ತೊಮ್ಮೆ ಎಸ್ಎಂಎಸ್ ಸಂಖ್ಯೆ ತಮ್ಮ ಮುಂದೆ 9481572206000. ಈ ಸಂಖ್ಯೆಗಳ ಮೂಲಕ ತಮ್ಮ ಪ್ರಶ್ನೆಗಳನ್ನು ತಜ್ಞರ ಮುಂದಿಟ್ಟು ತಮ್ಮ ಒಂದು ಅನುಮಾನ, ಜಿಜ್ಞಾಸೆ ಇವುಗಳಿಗೆ ಸಮಾಧಾನವನ್ನು ಪಡಿಬಹುದು. ಗೊತ್ತಾಯ್ತಲ್ಲ, ನಾಳಿನ ವಿಷಯ ಪ್ರಥಮ ಭಾಷೆ ಕನ್ನಡ ಹಾಗೂ ತೃತೀಯ ಭಾಷೆ ಹಿಂದಿ. ಇನ್ನು ಮುಂದೆ ಕೇಳಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಕ್ಕರೆ ಕಾಯಿಲೆ ಹಾಗೂ ಆಹಾರ ಪದ್ಧತಿ ಈ ಕುರಿತು ಬೆಂಗಳೂರಿನ ಹಾರ್ಟ್ ಮೆಡಿಕಲ್ ಸೆಂಟರ್ ಫೌಂಡರ್ ಅಂಡ್ ಕನ್ಸಲ್ಟೆಂಟ್ ಡಾಕ್ಟರ್ ಯೋಗೀಶ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದು ನನ್ನೊಂದಿಗೆ ಡಾಕ್ಟರ್ ಯೋಗೀಶ್ ಅವರಿದ್ದಾರೆ. ನಿಮಗೆ ಈ ಒಂದು ಸಂದರ್ಶನ ಮಾಡೋದಕ್ಕಿಂತ ಮುಂಚೆ ಕುತೂಹಲದ ಪ್ರಶ್ನೆ ಇದೆ, ಯಾಕೆ ಇವರನ್ನ ಸಂದರ್ಶನ ಮಾಡ್ತಾ ಇದ್ದೀರಿ, ಏನು ವಿಶೇಷತೆ ಅಂತ ಹೇಳಿ ಆ ಒಂದು ನಿಮ್ಮ ಕುತೂಹಲ ತಣಿಲಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ವಿಚಾರ ಗೊತ್ತಾಗತ್ತೆ ಅನ್ನೋ ಒಂದು ಕುತೂಹಲ ಇಟ್ಕೊಂಡೆ ಈ ಒಂದು ಸಂದರ್ಶನ ಮುಂದುವರಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ನಾನು ಡಾಕ್ಟರ್ ಯೋಗೇಶ್ ಎಮ್ ಅಂತ, ಹಾರ್ಟ್ ಮೆಡಿಕಲ್ ಸೆಂಟರ್ ಫೌಂಡರ್ ಅಂಡ್ ಕನ್ಸಲ್ಟೆಂಟ್ ಬ್ಯಾಂಗ್ಳೂರ್ ಹಾಗೂ ಆರೋಗ್ಯಧಾಮ ಅಂತ ಬೆಳಗಾವಿಯಲ್ಲಿ ಈ ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ವಿ. ಸೊ ಅದರ ಫೌಂಡರ್ ಅಂಡ್ ಕನ್ಸಲ್ಟೆಂಟ್. ನಮಸ್ಕಾರಗಳು ನಿಮಗೆಲ್ಲರಿಗೂ. ಇತ್ತೀಚೆಗೆ ನಾನು ಒಬ್ಬ ಡಾಕ್ಟರ್ ನ ನೋಡ್ತಾ ಇದ್ದೆ, ಅವ್ರ ಜೊತೆಗೆ ಔಪಚಾರಿಕವಾಗಿ ಮಾತಾಡ್ತಾ ಇರಬೇಕಾದ್ರೆ ಡಾಕ್ಟರ್ ಯಾಕೋ ಒಂಥರ ಮುಖ ಬಾಡ್ದಾಗಿದೆಯಲ್ಲ ಅಂತಂದೆ. ಅದಕ್ಕೆ ಅವರು, ನನಗೆ ಡಯಾಬಿಟಿಕ್ ಬಂದು ಬಹಳ ವರ್ಷ ಆಯ್ತು, ಏನೋ ಇದೊಂದು ಮುಕ್ತಿನೇ ಇಲ್ಲ. ಕೆಲವರು ಹೇಳ್ತಾರೆ ಡಾಕ್ಟ್ರೆ, ನನಗೂ ಅವ್ರಿಗೂ ನಡೆದಂತ ಸಂಭಾಷಣೆ ಇದು, ಕೆಲವರು ಹೇಳ್ತಾರೆ ಡಾಕ್ಟ್ರೆ ಡಯಾಬಿಟಿಸ್ ಕಂಪ್ಲೀಟ್ ಕ್ಯೂರ್ ಮಾಡಬಹುದು ಅಂತ ಹೇಳಿ ಅಂತ ನಾನು ಹೇಳಿದೆ. ಅದಕ್ಕೆ ಅವ್ರು ಅಂದ್ರು, ಆ ತರದ ಯಾರು ಔಷಧಿ ಇದ್ರೆ ಅವ್ರಿಗೆ ಬಹುಶಃ ನೊಬೆಲ್ ಪ್ರೈಸ್ ಸಿಗತ್ತೆ ಅಂತ ಅವರ ಒಂದು ಮಾತಾಗಿತ್ತು. ಈಗ ನೀವು ಎಲ್ಲೋ ಒಂದ್ ಕಡೆ ಮಾತಾಡೋದನ್ನ ನಾನು ಕೇಳಿದೆ, ಇಟ್ ಕ್ಯಾನ್ ಬಿ ರಿವರ್ಸ್ಡ್. ರಿವರ್ಸ್ಡ್ ಅಂತ ಹೇಳಿದ್ರೆ ಕ್ಯೂರ್ಡ್ ಅನ್ನೋದೇ ಇನ್ನೊಂದು ಪರ್ಯಾಯ ಪದ ಅಂತ ಹೇಳಿ. ಬಹಳ ಜನಕ್ಕೆ ಇದ್ರ ಬಗ್ಗೆ ತುಂಬಾ ಅನುಮಾನಗಳಿದಾವೆ. ಯಾವ ಎಲ್ಲರೂ ಹೇಳ್ತಾರೆ, ಆಯುರ್ವೇದದಲ್ಲೂ ಹೇಳ್ತಾರೆ, ಅಲೋಪತಿನಲ್ಲೂ ಹೇಳ್ತಾರೆ, ಆಮೇಲೆ ಇನ್ನು ಯುನಾನಿನಲ್ಲೂ ಹೇಳ್ತಾರೆ. ಪ್ರತಿಯೊಬ್ಬರು ಅವ್ರವ್ರಿಗೆ ತಿಳಿದಂತ ಇದನ್ನ ಹೇಳ್ತಾರೆ ಹೊರತು ಅದು ಎಲ್ಲೂ 100% ಕ್ಯೂರ್ ಆಗ್ಲಿ ಅಥವಾ ರಿವರ್ಸ್ ಮಾಡಬಹುದು ಅನ್ನೋದಾಗ್ಲಿ ಯಾರು ಹೇಳೋದಿಲ್ಲ. ಇದು ನಿಜಕ್ಕೂ ಸತ್ಯವಾ ಅನ್ನೋ ಒಂದು ಕುತೂಹಲದಿಂದನೇ ಈ ಒಂದು ಸಂದರ್ಶನ ಪ್ರಾರಂಭ ಮಾಡ್ತಾ ಇದ್ದೇನೆ. ಒಳ್ಳೆ ಕ್ವಶನ್ ಕೇಳಿದ್ರು. ಇದನ್ನ ನಾವು ಸಕ್ಕರೆ ಕಾಯಿಲೆ ಅಂತನ್ನೋದಕ್ಕಿಂತಲೂ ಇದು ಕ್ರೋನಿಕ್ ಕಾರ್ಬೋಹೈಡ್ರೇಟ್ ಓವರ್ ಡೋಸ್ ಸಿಂಡ್ರೋಮ್ ಅಂತ ಕರಿಬಹುದು. ಯಾಕೆಂದ್ರೆ ಇದು ಬಹಳವಾಗಿ ನಾವು ಸಕ್ಕರೆಯನ್ನು ಉಪಯೋಗಿಸ್ಕೊಂಡ್ಬಂದು ನಮ್ಮ ಬಾಡಿ ಏನು ಅವಶ್ಯಕತೆಗಿಂತ ಜಾಸ್ತಿಯಾಗಿ ನಾವು ಕಾರ್ಬೋಹೈಡ್ರೇಟ್ಸ್ ಅನ್ನು ಗ್ಲುಕೋಸ್ ಅನ್ನು ಯೂಸ್ ಮಾಡಿರೋದ್ರಿಂದ ನಮಗಿದು ಒಂದು ಸಿಂಡ್ರೋಮ್ ಅಂದ್ರೆ ಒಂದು ಅದರ ಲಕ್ಷಣಗಳಷ್ಟೇ. ಇದು ಕಾಯಿಲೆ ಅಲ್ಲ. ಯಾಕೆಂದ್ರೆ ನಮ್ಮ ಒಂದು ಸೆಲ್ಸ್ ನಮ್ಮ ಬಾಡಿ ನಮ್ಮ ಶರೀರದಲ್ಲಿ 30-50 trillion ಸೆಲ್ಸ್ ಇರುತ್ತೆ. 1 trillion ಅಂದ್ರೆ 1×12 ಸೊನ್ನೆಗಳನ್ನ ಹಾಕಿದ್ರೆ 1 trillion ಅಂತ. ಹಾಗೆ 30-50 trillion ಇರುತ್ತೆ. ಒಂದು ಬ್ಲಡ್ ಸೆಲ್ಸ್ ಅಲ್ಲಿ ಸುಮಾರು ಅಂತಂದ್ರೆ 5,000-10,000 ಪೋರ್ಸ್ ಇರುತ್ತೆ. ಪೋರ್ಸ್ ಅಂದ್ರೆ ತೂತುಗಳು ಇರ್ತವೆ. ಅದು ಅದರ ಸೈಜ್ 1.5 nanometer ಅಂತ. ಇದೆಲ್ಲದೂ ಸಹ ಇದಷ್ಟನ್ನು ತುಂಬಿಕೊಂಡು ಇದೆಲ್ಲದೂ ಸಹ ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಪರಿವರ್ತನೆಯಾಗಿ ನಮ್ಮ ಸ್ಕೆಲೆಟಲ್ ಮಸಲ್ಸ್ ಎಲ್ಲಾ ಮಸಲ್ಸ್ ಯಾವ್ಯಾವ ಮಸಲ್ಸ್ಗಳಿದಾವೋ ಆ ಮಸಲ್ಸ್ ಅಲ್ಲೆಲ್ಲ ಸೆಲ್ಸ್ ಹೋಗಿ ಸ್ಟೋರ್ ಆಗಿ ಗ್ಲೈಕೋಜನ್ ಆಗಿ ಸ್ಟೋರ್ ಆಗಿ ಅದು ಆಗಿರೋದ್ರಿಂದ ಗ್ಲೂಕೋಸ್ ಎಕ್ಸಸ್ ಗ್ಲೂಕೋಸ್ ನಮ್ಮ ಬಾಡಿ ನಮ್ಮ ಬ್ಲಡ್ ಒಳಗೆ ಸೇರ್ಕೊಳ್ಳೋದ್ರಿಂದ ಇದನ್ನ ಡಯಾಬಿಟಿಸ್ ಅಂತ ಕರಿತೀವಿ. ಆಕ್ಚುಲಿ ನಮ್ಮ ಬ್ಲಡ್ ಅಲ್ಲಿ 5 grams ಅಷ್ಟು ಶುಗರ್ ಮಾತ್ರ ಇರುತ್ತೆ. ನಾವು ಹೇಳದಂಗೆ ಇದನ್ನ ರಿವರ್ಸ್ ಮಾಡಬಹುದು, ಖಂಡಿತವಾಗ್ಲೂ ಮಾಡಬಹುದು. ಇದನ್ನ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಗ್ಲೂಕೋಸ್ ಅನ್ನ ಕಾರ್ಬೋಹೈಡ್ರೇಟ್ಸ್ ಅಂತ ಏನಿದೆಯೋ ಅದನ್ನ ಪೂರ್ತಿಯಾಗಿ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ನ ಯೂಸ್ ಮಾಡ್ಕೋತಾ ಹೋದ್ರೆ ನಾವು ಇದ್ ಮಾಡಬಹುದು. ಡಾಕ್ಟ್ರೆ, ನೀವು ಹೇಳಿದ್ ಹೇಗಾಯ್ತು ಅಂತ ಹೇಳಿದ್ರೆ, ಈ ಸಾಮಾನ್ಯವಾಗಿ ಕೆಲವರಿಗೂ ಒಂದು ಚಟ ಇರುತ್ತೆ, ಈ ವಾರ ಭವಿಷ್ಯ ವರ್ಷ ಭವಿಷ್ಯ ನೋಡುವಂತದ್ದು ಪತ್ರಿಕೆಗಳಲ್ಲಿ ಬಂದಿರುತ್ತೆ. ಕುಜ 4ನೇ ಮನೆಯಲ್ಲಿದ್ದಾನೆ, ರಾಹು 8ನೇ ಕೇತುವಿನಲ್ಲಿದ್ದಾನೆ, ಸೊ ಶನಿ ಪ್ರವೇಶ ಆಗ್ತಾ ಇದೆ. ಹೀಗೆ ನಮಗೆ ಅರ್ಥವಾಗದ ಭಾಷೆನಲ್ಲಿ ಹೇಳಿ ಒಂದು ದೋಷ ಇದೆ ಅಂತ ಒಂದು ವರ್ಗದ ಜನ ಅದನ್ನ ಪ್ರತಿಪಾದನೆ ಮಾಡ್ತಾರೆ. ಬಿಟ್ಬಿಡಿ ಅದನ್ನ, ಆ ಒಂದು ಇದಕ್ಕೆ ನಾವು ಹೋಗೋದ್ ಬೇಡ. ನೀವು ಹೇಳಿದ್ರಿ ಕಾರ್ಬೋಹೈಡ್ರೇಟ್ಸ್ ಈ ತರ ಒಂದು ಆಹಾರ ಪದ್ಧತಿ ಚೇಂಜ್ ಅಂತ. ಕೆಲವರು ಹೇಳ್ತಾರೆ ರೀ ಅನ್ನ ಕಂಪ್ಲೀಟ್ ಬಿಟ್ಬಿಡ್ಬೇಕಂದ್ರಿ ಚಪಾತಿ ಮುದ್ದೆ ಅದು ರಾಗಿ ಮುದ್ದೆ ಇದೆಯಲ್ಲ ಬೆಸ್ಟ್ ಶುಗರ್ಗೆ ಅಂತ ಹೇಳ್ತಾರೆ. ಇನ್ ಕೆಲವರು ರೇ ತಿನ್ನದ್ ತಿಂತೀರಿ ಅದನ್ನು ದಿನದಲ್ಲಿ 10 ಸಲ ತಿನ್ನಿ, ಬಿಸ್ಕತ್ ಇಟ್ಕೊಂಡಿರಿ ಜೇಬ್ನಲ್ಲಿ, ಒಂದು ಹಶ್ವಾಯ್ತಪ್ಪ ಒಂಚೂರು ಬಿಸ್ಕತ್ ತಿನ್ರಿ 2-2 ಗಂಟೆಗೆ 3-3 ಗಂಟೆಗೆ ಹೊಟ್ಟೆ ಖಾಲಿ ಬಿಡಕ್ ಹೋಗ್ಬಿಡಿ. ಹಿಂಗೆ ಅವ್ರವ್ರಿಗೆ ತೋಚಿದ ರೀತಿಯಲ್ಲಿ ಅವ್ರವರು ಅದನ್ನ ಪ್ರಯೋಗ ಮಾಡಿಕೊಂಡು ಹೇಳ್ತಾ ಇರ್ತಾರೆ. ಕೊನೆಗೆ ಈ ಶುಗರ್ ಪೇಷಂಟ್ ಗಳು ಇರ್ತಾರಲ್ಲ, ಇವರು ಸಹ ಒಂಥರ ಮಿನಿ ಡಾಕ್ಟರ್ಗಳೇ ಆಗಿ ಬೇರೆಯವರಿಗೆ ಸಲಹೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಹೊಸದಾಗಿ ಒಂದು ಶುಗರ್ ಅಂತ ಡಾಕ್ಟರ್ ಐಡೆಂಟಿಫೈ ಮಾಡಿದಾಗ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಗೊಂದಲ ಶುರುವಾಗತ್ತೆ, ಹೆದರಿಕೆ ಶುರುವಾಗತ್ತೆ, ಮತ್ತೆ ಡಾಕ್ಟರ್ಗಳು ಎಷ್ಟು ಮಟ್ಟಿಗೆ ಹೆದರಿಸ್ತಾರೆ. ಈಗ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಬಂತು ಅಂದ ತಕ್ಷಣಕ್ಕೆ ಅವ್ರ ಮನಸ್ಸಲ್ಲಿ ಹಲವಾರು ತರಹದ ನೋವುಗಳು ಯೋಚನೆಗಳು ಸ್ಟಾರ್ಟ್ ಆಗ್ತವೆ. ಫಸ್ಟ್ ಆಫ್ ಆಲ್ ಇವರಿಗೆ ನಾವು ಮಾರ್ಗದರ್ಶನ ಸರಿಯಾಗಿದೆಯೋ ಇಲ್ವೋ ಅಂತ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿರಲ್ಲ. ಯಾಕೆಂದ್ರೆ ಯಾವ ಡಾಕ್ಟರ್ಗಳು ಇವ್ರನ್ನ ಎಷ್ಟು ಕ್ಲೀನ್ ಆಗಿ ಅದನ್ನ ಆಹಾರ ಪದ್ಧತಿಯನ್ನ ಹೆಂಗೆ ಇದ್ ಮಾಡಬೇಕು ಅಥವಾ ಈ ಕಾಯಿಲೆ ಏನೇನ್ ಮಾಡ್ಕೋಬೇಕು ಅಂತ ಅನ್ನೋದನ್ನ ಅವ್ರಿಗೆ ಗೊತ್ತಿರಲ್ಲ. ಅದನ್ನ ಆ ಮಾರ್ಗದರ್ಶನ ಯಾರು ಹೇಳಿ ಡಾಕ್ಟರ್ಗಳು ಯಾರು ಏನ್ ಹೇಳಿರ್ತಾರೋ ಅದನ್ನೆಲ್ಲ ನೋಡ್ಕೊಂಡು ಅದ್ರ ಪ್ರಕಾರ ಇವರು ಎದುರ್ಕೊಂಡು ಅಥವಾ ಅವ್ರು ಹೇಳದಾಗಿ ಮಾಡಿಕೊಂಡು ಆಹಾರ ಪದ್ಧತಿಯನ್ನು ಇದ್ ಮಾಡ್ಕೊಂಡು ಹೋಗ್ತಾರೆ. ಈಗಿನ ಪ್ರಕಾರವಾಗಿ ಹಕ್ಕಿ ಅಂದ್ರೆ ಬಿಳಿ ಹಕ್ಕಿ ಮತ್ತು ಎಸ್ಪೆಷಲಿ ರಾಗಿ, ರಾಗಿ ಅಷ್ಟು ಸ್ಪೈಕ್ ಮಾಡೋದು ನಾವೇನು ಗ್ಲೈಸಿಮಿಕ್ ಇಂಡೆಕ್ಸ್ ಇದನ್ನೆಲ್ಲದನ್ನು ಅಳಿಯೋದಕ್ಕೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಹಾಗೂ ಗ್ಲೈಸಿಮಿಕ್ ಲೋಡ್ ಅಂತ ಹೇಳ್ತೀವಿ. ಈ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ಎಷ್ಟು ವೇಗವಾಗಿ ನಮ್ಮ ಆಹಾರ ಕನ್ವರ್ಟ್ ಆಗಿ ಗ್ಲುಕೋಸ್ ಕನ್ವರ್ಟ್ ಆಗಿ ಬ್ಲಡ್ ಒಳಗಡೆ ಹೋಗುತ್ತೆ ಅದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಅದು ಯಾವ್ದ್ರಲ್ಲಿ ಅಂದ್ರೆ ಈ ರಾಗಿನಲ್ಲಿ ಬಹಳವಾಗಿರುತ್ತೆ. ಆದ್ರಿಂದ ರಾಗಿನ ಯಾರು ತಿಂತಾ ಇದಾರೋ ಅವ್ರು ಕೆಲಸ ಮಾಡೋರು ಮಾತ್ರ, ಅವ್ರಿಗೆ ಏನಾದರೂ ಶುಗರ್ ಇತ್ತು ಅಂತಂದ್ರೆ ಅವರು ಖಂಡಿತವಾಗ್ಲೂ ಅದನ್ನ ನಿಯಂತ್ರಣ ಮಾಡೋದು ಬಹಳ ಒಳ್ಳೇದು. ಹೆದರಿಕೆಗಳು ಏನಾಗುತ್ತೆ, ಈ ಒಂದು ಎಕ್ಸಸ್ ನಮ್ಮ ಬಾಡಿ ಒಳಗಡೆಗೆ ಈ ಶುಗರ್ ಅನ್ನೋದು ಸಕ್ಕರೆ ಅನ್ನೋದು ಸೇರ್ಕೊಂಡಿತ್ತು ಅಂತಂದ್ರೆ ಫಸ್ಟ್ ಆಫ್ ಆಲ್ ಡಯಾಬಿಟಿಕ್ ಗ್ಲೂಕೋಮಾ ಅಂತ ಆಗುತ್ತೆ, ಕಣ್ಣಿನಲ್ಲಿ ನಮಗೆ ದೋಷಗಳು ಸ್ಟಾರ್ಟ್ ಆಗ್ತವೆ. ಎರಡನೇ ತಿಂಗು ಹಾರ್ಟಿಗೆ ಪ್ರಾಬ್ಲಮ್ ಆಗ್ಬಹುದು, ಯಾಕೆಂದ್ರೆ ATP ಅಂದ್ರೆ ಆ ಶಕ್ತಿ ಕೊಡುವಂತದ್ದು ಬ್ಲಡ್ ಸೆಲ್ಸ್ ಅಲ್ಲಿ ಇಲ್ದಿರೋದ್ರಿಂದ ಇದಾಗ್ಬಹುದು. ನೆಕ್ಸ್ಟ್ ಯೂರಿನರಿ ಪ್ರಾಬ್ಲಮ್ ಆಗ್ಬಹುದು, ಕಿಡ್ನಿ ಪ್ರಾಬ್ಲಮ್ ಆಗ್ಬಹುದು. ಮತ್ತೆ ನೆಕ್ಸ್ಟ್ ಅಂತಂದ್ರೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕಾಲು ಕೈಯಲ್ಲಿ ನೋವು ಊತ ಉರಿ ಈ ತರದ್ದೆಲ್ಲ ಸ್ಟಾರ್ಟ್ ಆಗ್ಬಹುದು. ಇವೆಲ್ಲವೂ ಸಹ ಅಗ್ಲಗ್ಲ ಆಗಿಂದಾಗೆ ರೀಸಸ್ಗೆ ಹೋಗ್ಬೋದು, ರಾತ್ರಿ ಹೊತ್ತೆಲ್ಲ ಎದ್ಬಿಟ್ಟು. ಇವೆಲ್ಲ ಡಯಾಬಿಟಿಕ್ ಸಿಂಪ್ಟಮ್ಸ್, ಕಾಲು ಗಾಯ ಮಾಯ್ದಲೇ ಇರ್ಬೋದು, ಇವೆಲ್ಲವೂ ಸಹ ಲಕ್ಷಣಗಳು. ಆದ್ರೆ ಇವನ್ನೆಲ್ಲ ನಿಭಾಯಿಸೋಕೆ, ಇವನ್ನೆಲ್ಲವನ್ನು ನಿಭಾಯಿಸೋ ಅಂತ ಒಂದು ನಮ್ಮ ಕೈಯಲ್ಲಿರುತ್ತೆ ನಮ್ಮ ಆರೋಗ್ಯ. ಇದನ್ನ ನಾವು ಮೈಗೂಡಿಸ್ಕೊಂಡ್ರೆ, ನಾನು ಹೇಳದಂಗೆ ಆಹಾರ ಪದ್ಧತಿಗಳಲ್ಲಿ ಒಂದ್ ಸ್ವಲ್ಪ ಯಾವ್ಯಾವ ಇರ್ತವೆ, ಲೋ ಕ್ಯಾಲೋರೀಸ್ ಅಥವಾ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತ ಫುಡ್ ಅನ್ನು ತಗೊಂಡ್ರೆ ನಾವು ಖಂಡಿತವಾಗಿ ರಿವರ್ಸ್ ಮಾಡಬಹುದು. ಡಾಕ್ಟ್ರೆ, ನೀವು ಹೇಳಿದ್ರಿ ರಾಗಿ ಬಿಡಿ ಅಂತೀರಿ, ಇನ್ ಕೆಲವರು ಚಪಾತಿ ಬಿಡಿ ಅಂತಾರೆ, ಏನು ನಿಜವಾದ ಆಹಾರ ಪದ್ಧತಿ ಅಂತಂದ್ರೆ ಏನು? ನಾನು ನಿಮಗೆ ಮೊದಲೇ ಹೇಳದಂಗೆ ಇದು ಕ್ರೋನಿಕ್ ಕಾರ್ಬೋಹೈಡ್ರೇಟ್ ಓವರ್ ಡೋಸ್ ಸಿಂಡ್ರೋಮ್ ಅಂತ ಹೇಳಿದೆ. ಹೌದು, ನೀವು ಕೇಳಿದ್ದು ಒಂದು ಸ್ವಾಭಾವಿಕವಾದ ಒಂದು ಪ್ರಶ್ನೆ ಇದು. ಒಬ್ಬರಿಗೆ ಹೊಟ್ಟೆ ಹಸಿವುತ್ತೆ, ರೆಲಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಲೆಪ್ಟಿನ್ ಅನ್ನೋದು ಅದನ್ನ ಓವರ್ಕಮ್ ಮಾಡುತ್ತೆ ಈ ಒಂದು ಹಾರ್ಮೋನ್ಸ್. ಸ್ವಲ್ಪ ಜನಗಳು ಹೇಳೋ ಪ್ರಕಾರ ಇದರ ಕಾರಣಗಳು ಬಹಳವಾಗಿರ್ತವೆ ಡಯಾಬಿಟಿಸ್ ಅನ್ನೋದಕ್ಕೆ. ಕ್ವಾಲಿಟಿ ಆಫ್ ದ ಫುಡ್, ಕ್ವಾಲಿಟಿ ಅಂದ್ರೆ ಗ್ಲುಕೋಸ್ ಇರುವಂತ ಜಾಸ್ತಿ ಇರುವಂತ ಪದಾರ್ಥಗಳನ್ನ ಉಪಯೋಗಿಸಿದ್ರೆ ಗ್ಲುಕೋಸ್ ಜಾಸ್ತಿ ಆಗುತ್ತೆ. ಕ್ವಾಂಟಿಟಿ, ನೀವೇನೇ ಗ್ಲುಕೋಸ್ ಕಡಿಮೆ ಇದ್ರು ಕ್ವಾಂಟಿಟಿ ಜಾಸ್ತಿ ಆಗಿ ಫ್ಯಾಟ್ಸ್ ಕನ್ವರ್ಟ್ ಆಗಿ ಗ್ಲುಕೋಸ್ ಆಗೋ ಅಂತ ಪದಾರ್ಥಗಳನ್ನ ಜಾಸ್ತಿ ತಿಂದರೂ ಸಹ ಗ್ಲುಕೋಸ್ ಜಾಸ್ತಿ ಆಗ್ಬಹುದು. ಸೊ ಇಂಥವೆಲ್ಲವನ್ನು ಕಾರಣಗಳನ್ನ ಹುಡುಕೊಂತಾ ಹೋದ್ರೆ ಇವ್ರಿಗೆ ಈ ಒಂದು ಕಾರಣಗಳಿಗೆ ಸರಿಯಾದ ಇದನ್ನ ನಮ್ಮ ಇದ್ ಮಾಡಿದ್ರೆ, ನಾವು ಜೋಳ ಇದೆಯಲ್ಲ ಜೋಳ ಬಹಳ ಒಳ್ಳೇದು, ಚಪಾತಿನಲ್ಲಿ ಗ್ಲೂಟೆನ್ ಫ್ರೀ ಅಂತ ಇರುತ್ತೆ ಅದನ್ನ ತಿನ್ನೋದು ಒಳ್ಳೇದು. ನೀವು ಅಕಸ್ಮಿತ ಹೊಟ್ಟೆ ಹಸಿವಾಗಿದ್ದು ನಿಮಗೆ ಹೊಟ್ಟೆ ತಡ್ಕೊಳಕಾಗ್ದಲೇ ಇದ್ದು ಸ್ವಲ್ಪ ಸ್ವಲ್ಪ ತಿನ್ನು ಅಂತ ಹೇಳ್ತಾರೆ, ಅದು ಒಳ್ಳೇದೇ. ಕ್ವಾಲಿಟಿ ಕ್ವಾಂಟಿಟಿನ ಕಡಿಮೆ ಮಾಡೋದು, ಫ್ಯಾಟ್ಸ್ ಅನ್ನ ಅದನ್ನ ಅದ್ರ ಬದಲು ನಾವು ಫ್ಯಾಟ್ಸ್ ಮತ್ತೆ ಪ್ರೋಟೀನ್ಸ್ ಅನ್ನ ಹೆಚ್ಚಾಗಿ ತಗೊಂಡ್ರೆ ಅವೆರಡೂ ಸಹ ಗ್ಲೂಕೋಸ್ ಆಗಿ ಮಾರ್ಪಡ್ತವೆ. ಅಂದ್ರೆ ಅದರ ಕೋಕೋನಟ್ ಕಾಯಿ, ತೆಂಗಿನಕಾಯಿನ ತಿನ್ಬಹುದು, ಬಹಳ ಒಳ್ಳೇದದು. ಪೀನಟ್ ಅಂದ್ರೆ ಗ್ರೌಂಡ್ ನಟ್, ಈ ಕಡಲೆಕಾಯಿ, ಎಗ್, ಇಂಥವೆಲ್ಲವೂ ಸಹ ಬಾಳವಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಇದು ಫ್ಯಾಟ್ಸ್ ಕನ್ವರ್ಟ್ ಆಗಿ ಗ್ಲೂಕೋಸ್ ಆಗುತ್ತೆ, ಇದು ಸಹ ನಮ್ಮ ಹೊಟ್ಟೆ ತುಂಬಿಸುತ್ತೆ, ಪ್ಲಸ್ ಗ್ಲೂಕೋಸ್ ಲೆವೆಲ್ ನ ಕಡಿಮೆ ಮಾಡುತ್ತೆ. ನಮ್ಮ ಹಳ್ಳಿ, ನಾವು ಹಳ್ಳಿ ಕಡೆ ಜಾಸ್ತಿ ಆಗಿರೋದ್ರಿಂದ ಮಜ್ಜಿಗೆ ಮತ್ತೆ ಕೋಕೋನಟ್ ವಾಟರ್, ಕೋಕೋನಟ್ ವಾಟರ್ ಅಲ್ಲಿ ಮೆಗ್ನೀಷಿಯಂ ಮತ್ತೆ ಪೊಟಾಷಿಯಂ ಇರುತ್ತೆ, ಇವೆರಡು ಸಹ ಕಿಡ್ನಿನ ಇಂಬ್ಯಾಲೆನ್ಸ್ ಆಗದಂಗೆ ಬ್ಯಾಲೆನ್ಸ್ ಆಗಿ ನೋಡ್ಕೊಳ್ಳುತ್ತೆ. ಸೆಕೆಂಡ್ ಥಿಂಗ್, ಇವನ್ನ ತಗೊಳ್ಳೋದ್ರಿಂದ ನಮ್ಮ ನೀರಿನ ಡಿಹೈಡ್ರೇಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಇವೆಲ್ಲವೂ ಸಹ ಸ್ವಲ್ಪ ಮಟ್ಟಿಗೆ ಬಹಳ ಒಳ್ಳೇದು. ಈ ಒಂದು ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿ ಸಿಕ್ಕುವಂತ ಸ್ಪೈಸಸ್, ಅಂದ್ರೆ ನಾವೇನಂತ ಹೇಳ್ತೀವಿ ಸಾಂಬಾರಿಗೆ ಹಾಕುವಂತ ಪದಾರ್ಥಗಳು, ಅಂತದ್ರಲ್ಲೂ ಸಹ ಡಯಾಬಿಟಿಸ್ ಅನ್ನ ಅಂದ್ರೆ ಏನು ಇನ್ಸುಲಿನ್ ರೆಸಿಸ್ಟೆಂಟ್ ಆಗಿರುವಂತ ಪೇಷಂಟ್ಗಳಿರ್ತಾರೆ, ಅಂತ ರೋಗಿಗಳಿರ್ತಾರೆ, ಅಂತವ್ರಿಗೆ ನಾವು ಮನೆಯಲ್ಲೇ ಮಾಡಿದಂತಹ ಸ್ಪೈಸಸ್ ಅಲ್ಲಿ ಮಾಡಿದಂತ ಇವನ್ ತಿಂದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಏನೇ ಹೇಳಿ ಡಾಕ್ಟ್ರೆ, ಅನ್ನ ಬಿಟ್ಟು ಹೆಂಗ್ರೆ ಇರೋದು? ಅನ್ನ ಮುಂಚೆಯಿಂದ ತಿನ್ಕೊಂಡ್ ಬಂದಿದೀವಿ, ಅದ್ ತಿಂದ್ರೆ ನನಗೆ ಊಟ ಆಯ್ತು ಅಂತ ಅನ್ಸತ್ತಪ್ಪ. ಇದು ನೀವ್ ಹೇಳ್ತೀರಿ ಯಾವ ಟೈಮ್ ಸರಿಯ ಹೊರತು ನಿತ್ಯ ಹೇಗೆ ಉಪಯೋಗ ಮಾಡೋದು ಕಷ್ಟ ಆಗತ್ತೆ ಅಂತಾರೆ ಕೆಲವರು. ನೀವು ಬಿಳಿ ಅನ್ನ ಮಾತ್ರ ಊಟ ಮಾಡಬೇಡಿ, ಯಾಕೆಂದ್ರೆ ಪಾಲಿಶ್ಡ್ ರೈಸ್ ಅದರಲ್ಲಿ ಗ್ಲೂಕೋಸ್ ಕಂಟೆಂಟ್ ಸ್ಪೈಕ್, ಗ್ಲೈಸಿಮಿಕ್ ಸ್ಪೈಕ್ ಆಗೋದು ಜಾಸ್ತಿ ಇರುತ್ತೆ. ಅದ್ರ ಬದಲು ಬ್ರೌನ್ ರೈಸ್ ತಿನ್ಬಹುದು, ಪಾಸ್ತಾ ತಿನ್ಬಹುದು. ನೀವು ಈಗ ಮಾಡರ್ನ್ ಆಗಿ ಏನಾರ ಇತ್ತು ಅಂದ್ರೆ ಸಾವೆ, ನವಣೆ, ಇವು ಸಹ ಬಹಳವಾಗಿ ಬಹಳ ಒಳ್ಳೆ ಆಹಾರಗಳೇ. ಸೊ ಇವನ್ನೆಲ್ಲ ತಿನ್ಕೊಂತ ಹೋದ್ರೆ ಸ್ವಲ್ಪ ದಿವಸ ಅವಾಯ್ಡ್ ಮಾಡ್ಕೋಬೇಕು. ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರು ಯಾವ್ದಕ್ಕೆ ಯಾವ್ದು ಅತಿ ಆದ್ರೆ ಅದು ವಿಷ ಆಗುತ್ತೆ ಅಂತ. ಸೊ ಹಾಗೇನೆ ಸಿಹಿ ಜಾಸ್ತಿ ಆದ್ರೆ ಕಹಿ ತಿನ್ಬೇಕು ಅಂತ ಅದು ಪ್ರಕೃತಿ ನಿಯಮ ಅದು. ಆದ್ರಿಂದ ಆದಷ್ಟು ಅದನ್ನ ಬಿಟ್ಟು ಈಗ ನಮ್ಮ ಆರೋಗ್ಯ ಸರಿಯಾಗಬೇಕು ಅಂತಂದ್ರೆ ಈ ತರದ ಹಣ್ಣುಗಳನ್ನು ತಿನ್ಬೇಕು. ಎಲ್ಲದಕ್ಕೂ ಮುಂಚೆಯಾಗಿ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಸಿಕ್ಕುವಂತ ಸಾಂಬಾರ ಪದಾರ್ಥಗಳು ಲೈಕ್ ಮೆಣಸು, ಚಕ್ಕೆ, ಅರಿಶಿನ, ಸೋಂಪು, ಶುಂಠಿ, ಮತ್ತೆ ಧನಿಯಾ, ಕೊತ್ತಂಬರಿ ಮತ್ತೆ ಮೆಂತ್ಯ, ಇವುಗಳನ್ನ ಒಟ್ಟಾಗಿ ಪುಡಿ ಮಾಡಿಕೊಂಡು ಅದರೊಳಗೆ ಆಕ್ಚುಲಿ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿಯಾಗಿ ನಮಗೆ ಸಿರಿವಂತಿಕೆ ತಂದುಕೊಟ್ಟಿದ್ದು ಅಂದ್ರೆ ನಮ್ಮ ಸಾಂಬಾರ ಪದಾರ್ಥಗಳು. ಆ ಸಾಂಬಾರ ಪದಾರ್ಥಗಳಿಂದ ಖಂಡಿತವಾಗ್ಲೂ ಸಹ ನಾವು ಈ ಸಕ್ಕರೆ ಕಾಯಿಲೆಗಳನ್ನ ರಿವರ್ಸ್ ಮಾಡಬಹುದು. ಇವನ್ನೆಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಪುಡಿ ಮಾಡಿಟ್ಕೊಂಡು ನೀವು ಮಜ್ಜಿಗೆಗೆ ಅಥವಾ ನೀವು ಕಾಫಿ ಮಾಡ್ಕೊಳೋದ್ರಲ್ಲೇ ಅಥವಾ ಆ ಪುಡಿನಲ್ಲೇ ಕಾಫಿ ಮಾಡಿಕೊಂಡು ಕುಡಿದ್ರೆ ನಿಮ್ಗೆ ಒಂದು ತಿಂಗಳಿಂದ ಮೂರು ತಿಂಗಳೊಳಗಡೆಗೆ ಇದನ್ನ ರಿವರ್ಸ್ ಮಾಡಬಹುದು, ಎಸ್ಪೆಷಲಿ ಅನ್ನ ಬಿಡೋದ್ರಿಂದ. ಇಷ್ಟನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಾವು ಡಯಾಬಿಟಿಸ್ ಅನ್ನೋ ಕಾಯಿಲೆನ ಮುಕ್ತ ಭಾರತವನ್ನಾಗಿ ಮಾಡಬಹುದು. ಎಲ್ಲ ಸರಿ ಡಾಕ್ಟ್ರೆ, ಇನ್ಸುಲಿನ್ ತಗೊಳ್ತಾ ಇರ್ತೀನಿ ನಾನು. ಈಗ ಎಲ್ಲ ಒಂದ್ ಕಡೆ ಸ್ವೀಟು ಫಂಕ್ಷನ್ ಹೋಗಿರ್ತೀನಿ, ದಿನ ತಗೊಳ್ಳೋದಕ್ಕಿಂತ ಜಾಸ್ತಿಯಾಗಿ ಒಂದ್ ಸ್ವಲ್ಪ ಮಟ್ಟಿನ ಜಾಸ್ತಿ ಪ್ರಮಾಣ ಇನ್ಸುಲಿನ್ ತಗೊಂಡು ನಾ ಆರಾಮಾಗಿ ಏನ್ ಬೇಕೋ ಸಿಕ್ ಸಿಕ್ಕಿದ್ದೆಲ್ಲ ತಿನ್ಕೊಂಡು ಇದ್ರೆ ಅದ್ ಹೆಂಗ್ ಎಫೆಕ್ಟ್ ಆಗತ್ತಾ ಅಂತ ಕೆಲವರು ಪ್ರಶ್ನೆ. ಇದು ಬಹಳ ಪ್ರಮುಖವಾದ ಪ್ರಶ್ನೆ ಕೇಳಿದ್ರೆ ಸಹಜ. ನೀವು ಯಾರೇ ನಮ್ ಸಮಾಜ ಅಂತಂದ್ರೆ ಇವನಿಗೆ ಶುಗರ್ ಬಂದಿದೆ ಅಥವಾ ಅದು ಅವರು ತಿನ್ನಲ್ಲ, ನೀವ್ ಯಾಕೆ ತಿಂತ ಇಲ್ಲ, ಸ್ವೀಟ್ ತಿಂತ ಇಲ್ಲ, ಈ ತರ ಕ್ವಶನ್ಸ್ ಗಳೆಲ್ಲ ಕೇಳ್ತಾರೆ. ಆದ್ರೂ ಸಹ ನೀವು ಮದುವೆ ಅಥವಾ ಇನ್ನೊಂದು ಸಮಾರಂಭಗಳಿಗೆ ಹೋದಾಗ ತಿನ್ನಿ, ಅದು ತಿಂದಿದ್ದನ್ನ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಇನ್ ದ ಸೆನ್ಸ್ ಬಾಡಿನ ಸ್ಟ್ರೆಸ್ ಮಾಡಬೇಕು. ಆ ಬಾಡಿ ಲೈಲ್ ಯಾತಕ್ಕೆ ವ್ಯಾಯಾಮ ಅತ್ಯಮೂಲ್ಯ ಅಂತಂದ್ರೆ ಏನಾದರೂ ಮೈಟೋಕಾಂಡ್ರಿಯಲ್ ಡಿಸ್ಫಂಕ್ಷನ್ ಇದ್ದು ಅಥವಾ ನಮ್ಮ ಒಳಗಡೆ ಇರುವಂಥ ಗ್ಲೂಕೋಸ್ ADP ATP ಆಗಿ ಕನ್ವರ್ಟ್ ಆಗಿ ಶಕ್ತಿಯಾಗಕ್ಕೆ ಈ ವ್ಯಾಯಾಮ ಅತ್ಯಮೂಲ್ಯ. ಇದನ್ನ ನೀವು ಅಕಸ್ಮಿತವಾಗಿ ತಿಂದ್ರು ಅವ್ರಿಗೆ ಯಾರಿಗೂ ತೋರಿಸ್ಕೊಳ್ದಂಗೆ ತಿನ್ನಿ, ತಿಂದ್ಬಿಟ್ಟು ಅದನ್ನ ವರ್ಕೌಟ್ ಮಾಡಿ, ಅದನ್ನ ನೀವು ವ್ಯಾಯಾಮದ ಮೂಲಕ ಹೊರಹಾಕಿ. ನಿಮ್ಗೇನೂ ಸಹ ಖಂಡಿತವಾಗಲ್ಲ, ಏರ್ಪೇರ್ಗಳು ಇದ್ದೇ ಇರ್ತವೆ. ಡಯಾಬಿಟೀಸ್ ಅಂದ್ರೆ ಇಷ್ಟಕ್ಕೆ ಸ್ಟಾಗ್ನೆಂಟ್ ಆಗಿ ನಿಂತ್ಕೋಬೇಕು ಅಥವಾ ಇದೇ ಪರ್ಟಿಕ್ಯುಲರ್ ಇದು ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಮಗೆ ಬೇರೆ ಅಂಗಗಳನ್ನ ರಕ್ಷಿಸಿಕೊಂಡು ಆರಾಮಾಗಿ ನೀವು ನಿಮ್ಮ ಜೀವನವನ್ನ ದೂಡಬಹುದು. ನೀವು ವ್ಯಾಯಾಮ ಅಂತ ಹೇಳಿದ್ರಿ, ಕೆಲವರು ಹೇಳ್ತಾರೆ ಬೆವರು ಬರೋವರೆಗೆ ಒಳ್ಳೆ ಫಾಸ್ಟ್ ವಾಕ್ ಮಾಡದಲ್ಲೇ ಇದ್ರೆ ಸುಮ್ಮನೆ ನಡ್ಕೊಂಡು ಹೋದ್ರೆ 8 ಕಿಲೋಮೀಟರ್ ನಡೆದ್ರು ಅಷ್ಟೇ, 10 ಕಿಲೋಮೀಟರ್ ನಡೆದ್ರು ಅಷ್ಟೇ, ಅದರಿಂದ ಏನು ಪ್ರಯೋಜನ ಆಗಲ್ಲ. ಬೆವರು ಬರಬೇಕ್ರಿ ಓಡಾಡೋದ್ರಿಂದ, ಹಿಂಗ್ ಫಾಸ್ಟ್ ಆಗಿರಬೇಕು ನಡೆಯುವಂಥದ್ದು, ಇಲ್ಲ ಒಂದ್ ಸ್ವಲ್ಪ ನಿಧಾನಕ್ಕೆ ಓಡೋವಂಥದ್ದನ್ನ ಮಾಡ್ಕೋಬೇಕು, ಅದು ವ್ಯಾಯಾಮ. ಸುಮ್ಮನೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು 8 ಕಿಲೋಮೀಟರ್ ಹೋದ್ರೆ ಏನ್ ಪ್ರಯೋಜನ ಬಂತು ಅಂತಾರೆ. ಈಗ ನಮ್ಮ ಪ್ರಕಾರ ಒಂದು ಯಾವ್ದಾದ್ರು ಒಂದು ನೀವು ಕೇಳಿದ್ರೆ ನ್ಯೂಟನ್ಸ್ ಥರ್ಡ್ ಲಾ, ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಅಂತ. ನೀವು ಯಾವುದೇ ಒಂದು ಶಕ್ತಿ ತುಂಬಿಕೊಂಡಿದ್ರೆ ಅದು ಖಾಲಿ ಆಗಬೇಕು. ನೀವು ನಿಜವಾಗ್ಲೂ ನೀವು ಕೇಳಿರೋ ಕ್ವಶನ್ಸ್ಗಳಲ್ಲಿ ನೀವು ಇದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ, ಯಾಕೆಂದ್ರೆ ಫಾಸ್ಟ್ ಆಗಿ ಹೋಗ್ಬೇಕು ಹಾಗೆ ಹೀಗೆ ಅಂತ ವರ್ಕೌಟ್ ಮಾಡ್ಬೇಕಂತ. ಹೌದು, ನಿಜವಾಗ್ಲೂ ಯುವಕರಾದ್ರೂ ಮಾಡಬಹುದು, ವಯಸ್ಸಾದವ್ರಿಗೆ ಆಗಲ್ಲ. ಅಟ್ಲೀಸ್ಟ್ ಆ ಎನರ್ಜಿನ ಕನ್ಸ್ಯೂಮ್ ಮಾಡಕ್ಕೆ ಎಕ್ಸ್ಪೆನ್ಸ್ ಮಾಡಕ್ಕೆ ಅಟ್ಲೀಸ್ಟ್ ವಾಕ್ ಆದ್ರೂ ಒಂದು 2-3 ಕಿಲೋಮೀಟರ್ಸ್ ನಿಧಾನಕ್ಕಾಗಿರೋ ಆದ್ರೂ ಹೋಗ್ಬೋದು. ಸ್ವಲ್ಪ ಜನಗಳೇ ಕಾಲ್ ನೋವಿರುತ್ತೆ ಅಂತವರು ಸಹ ಅಟ್ಲೀಸ್ಟ್ ನಮ್ಮ ಕೈ ಶೋಲ್ಡರ್ ಮೂವ್ಮೆಂಟ್ ಮಾಡ್ಕೊಳ್ಳೋದು, ನೀ ಮೂವ್ಮೆಂಟ್ ಮಾಡ್ಕೊಳ್ಳೋದು, ಇಂಥವೆಲ್ಲ ಮಾಡಿದ್ರೆ ಅಟ್ಲೀಸ್ಟ್ ಆ ಎನರ್ಜಿಯಾಗಿ ಕನ್ವರ್ಟ್ ಆಗಿ ನಿಮಗೆ ಬೇರೆ ಬೇರೆ ಆಗಿ ಒಂದು ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ, ಶಕ್ತಿ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ನಿಮಗೆ ADP ಖರ್ಚಾಗುತ್ತೆ. ಆವಾಗ ನಿಮಗೆ ಖಂಡಿತವಾಗ್ಲೂ ಸಹ ಮೈಟೋಕಾಂಡ್ರಿಯಲ್ ಹೊಸ ಸೆಲ್ಸ್ಗಳಿಗೆ ಒಂದು ಖಂಡಿತವಾಗ್ಲೂ ಉತ್ತೇಜನ ಬರುತ್ತೆ. ಇದನ್ನೇ ಇನ್ನೊಂದು ರೀತಿ ಕೇಳೋದಾದ್ರೆ ಡಾಕ್ಟ್ರೆ, ಕೆಲವರ ಅಭಿಪ್ರಾಯ ಇದೆ ನೀವು ಶುಗರ್ ಪೇಷಂಟು, ಪೇಷಂಟು ಅನ್ನಬಾರ್ದ ಬೇಡಬೇಕೋ ನಮ್ಗೆ ಗೊತ್ತಿಲ್ಲ ಅದು, ಏಕೆಂದ್ರೆ ನೀವು ಅದು ರೋಗವೇ ಅಲ್ಲ ಅಂತ ನೀವು ವಾದ ಮಾಡ್ತೀರಿ. ಇರ್ಲಿ, ಒಂದು ಏನು ಒಂದು ಶುಗರ್ನ ಜಾಸ್ತಿ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಕನ್ಸ್ಯೂಮ್ ಮಾಡಿದಾಗ ಅದು ಏನು ಎಫೆಕ್ಟ್ ಮಾಡಬೇಕೋ ಅದು ದೇಹಕ್ಕೆ ಎಫೆಕ್ಟ್ ಮಾಡಿಬಿಟ್ಟಿರುತ್ತೆ. ನೀನು ಆಮೇಲೆ ಅದು ಏನು ವಾಕ್ ಮಾಡಿ ಏನೇ ಎಕ್ಸಸೈಸ್ ಮಾಡಿದ್ರು ಆ ಒಳಗಡೆ ಹೋಗಿರೋದಂತೂ ಹೋಯ್ತು, ಆ ಡ್ಯಾಮೇಜ್ ಅಂತೂ ಆಗಿರುತ್ತೆ ಅಂತಾರೆ. ಇದು ನಿಜವೇ? ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮಗೇನು ಇದ್ರ ಬಗ್ಗೆ ಅತಿಯಾದ ಮಾಹಿತಿ ಇಲ್ಲ. ನನ್ನ ಪ್ರಕಾರ 30-40 ವರ್ಷದಿಂದ ಡಯಾಬಿಟೀಸ್ ಇರೋರಿದ್ದಾರೆ, ಅವ್ರಿಗೆ ಯಾವ ಅಂಗಾಂಗಗಳು ಏನೂ ಆಗಿಲ್ಲ. ನೀವು ಆ ಥರದ್ದೆಲ್ಲ ಅಂದ್ಕೋಬೇಡಿ. ನಿಮ್ಮ ಮಸಲ್ಸ್ ಅಲ್ಲಿ ಇರೋದು ನಿಮ್ಮ ಶುಗರ್ ಲೆವೆಲ್ ಅನ್ನ ಏನು 180 ಒಳಗಡೆಗೆ ಏನು ಇಟ್ಕೊಳ್ತಿರೋ ಅದು ಬಹಳವಾಗಿ ಇಂಪಾರ್ಟೆಂಟು. ಅಷ್ಟಕ್ಕೆ ಇಟ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ, ಒಂದ್ಸತಿ ಹೋಗಿ ಒಂದು ಫಂಕ್ಷನ್ ಅಲ್ಲಿ 210-220 ಆದ್ರು ಅದು ಕನ್ಸ್ಯೂಮ್ ಆಗಿ ಮತ್ತೆ ನಿಮ್ಮ ಎನರ್ಜಿ ಲಿಬರೇಟ್ ಆಗ್ತಂತಂದ್ರೆ ನೀವು ಖಂಡಿತವಾಗ್ಲೂ ಏನು ಎದುರುಕೊಳ್ಳೋದಬೇಕಾಗಿಲ್ಲ. ಆ ಥರದ ಮನುಷ್ಯ ಹುಟ್ಟಿರೋದು ತಿನ್ನಕ್ಕೋಸ್ಕರನೇ, ಆದರೆ ಅದನ್ನ ಅತಿ ಮಿತಿ ಇಟ್ಕೊಂಡು ಕ್ಲೀನ್ ಆಗಿ ನಾವು ಅದನ್ನ ಜವಾಬ್ದಾರಿಯುತವಾಗಿ ನಾವು ನಮ್ಮ ಆರೋಗ್ಯವನ್ನು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದೂ ಸಹ ಏನೂ ಆಗಲ್ಲ. ಈ ಏನು ಸ್ಟ್ಯಾಟಿಸ್ಟಿಕ್ಸ್ ಇದೆಯೋ ಇದೆಲ್ಲದೂ ಸಹ ನನ್ನ ಪ್ರಕಾರ ಯಾವುದೂ ಸಹ ಸರಿ ಇದೆ ಅಂತ ಅಂದ್ಕೊಳ್ಳಕ್ಕೆ ಆಗೋದಿಲ್ಲ. ಈ ನನ್ನ ಅಭಿಪ್ರಾಯ ಪ್ರಕಾರ ಈಗ ನೀವು ಸರಿ ಇಲ್ಲ ಅಂತ ಸರಿ ಇದೆ ಅಂತ ಹೇಳಕ್ಕಾಗಲ್ಲ, ಅದಕ್ಕೆ ವೈಜ್ಞಾನಿಕವಾದ ನಿಖರವಾದ ಮಾಹಿತಿ ಇಲ್ಲ ಅಂತ ಹೇಳ್ತೀವಿ. ಕೆಲವರು ಹೇಳ್ತಾರೆ 200 ಒಳಗಿದ್ರೆ ಏನು ಯೋಚನೆ ಮಾಡಬೇಡ್ರಿ, 200 ದಾಟಿದ್ರೆ ಮಾತ್ರ ನೀವು ಯೋಚನೆ ಮಾಡಬೇಕಾಗತ್ತೆ ಅಂತಾರೆ. ಇನ್ ಕೆಲವರು ಅವತ್ತಿನ ದಿನ ಶುಗರ್ ಟೆಸ್ಟಿಗೆ ಹೋಗಿರ್ತಾನೆ, ಏನೋ ಅದು ನಾರ್ಮಲ್ ತೋರಿಸ್ಬಿಡತ್ತೆ ಅಚಾನಕ್ಕಾಗಿ, ಅದಕ್ಕೆ ಹಿಂದಿನ ದಿನ ಏನು ಊಟ ಮಾಡಿರ್ತಾನೆ ಅದು ಕಾರಣ ಆಗಿರಬಹುದು. ಇನ್ ಕೆಲವರು ನೋಡ್ರಿ ಒಂದ್ ದಿನ 2 ದಿನದಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗಲ್ಲ, ಅದಕ್ಕೆ 3 ತಿಂಗಳು ಅಥವಾ 6 ತಿಂಗಳದ್ದು ಒಟ್ಟಿಗೆ ಆವರೇಜ್ ತಗೋಬೇಕು, ಅದು ಮಾತ್ರ ಗೊತ್ತಾಗತ್ತೆ ಪಕ್ಕ ಆಗತ್ತೆ ಅಂತ ಹೇಳ್ತಾರೆ. ಇದು ಹೇಗೆ ಡಾಕ್ಟರ್, ಒಬ್ಬ ಶುಗರ್ ಪೇಷಂಟ್ ಆದವನು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ? ಇದಕ್ಕೆ ನಮ್ಮ ಭಾರತದಲ್ಲಿ ವೈಜ್ಞಾನಿಕವಾಗಿ ಇದಕ್ಕೆ ಅಷ್ಟು ಫೋಕಸ್ ಕೊಟ್ಟಿಲ್ಲ, ಯಾಕೆಂದ್ರೆ ನಾವಿಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ. ಆಕ್ಚುಲಿ ನಾವೇನು ಮಾಡಬೇಕಂದ್ರೆ, ಪೇಷಂಟ್ ನಮ್ಮ ಹತ್ರ ಬಂದಾಗ ಅವನು ಶುಗರ್ ಪೇಷಂಟ್ ಅಂತ ಗೊತ್ತಾದ ತಕ್ಷಣ ಅವನಿಗೆ ರೋಟೀನ್ ಚೆಕ್ ಮಾಡಿಸ್ಬೇಕು. ಯಾವ್ಯಾವ್ದಂದ್ರೆ FBS, RBS ಮತ್ತೆ GTT ಅಂತ, ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ, HbA1c ಅಂತ, ಅದು 3 ತಿಂಗಳ ಆವರೇಜ್ ಒಂದು ಸಿಕ್ಕತ್ತೆ, C-peptide ಅಂತ ಸಿಕ್ಕತ್ತೆ, ಫಾಸ್ಟಿಂಗ್ ಇನ್ಸುಲಿನ್, ಮತ್ತೆ G6PD, ಗ್ಲೂಕೋಸ್ 6-ಫಾಸ್ಫೇಟ್ ಡಿಹೈಡ್ರೋನೇಸ್ ಅಂತ. ಈ ಒಂದು ತರಹದ ಟೆಸ್ಟ್ ಗಳನ್ನು ಮಾಡಿದ್ರೆ ನಮಗೆ ಕಂಪ್ಲೀಟ್ ಆಗಿ ನಮಗೆ ಅದರ ಪ್ರೊಫೈಲ್ಸ್ ಗಳು ಏನಂತ, ಪೇಷಂಟ್ ಪ್ರೊಫೈಲ್ಸ್ ಗಳು ಏನಂತ ಸಿಕ್ಕತ್ತೆ. ದೆನ್ ಓನ್ಲಿ ನಾವು ಕನ್ಸಿಡರ್ ಮಾಡಕ್ಕೆ ಏನಂತಂದ್ರೆ ಇದು ಖಂಡಿತವಾಗ್ಲೂ ಸಹ ಇಂಥದಕ್ಕೆ ಇಂಥದ್ರಿಂದ ಒಳಪಟ್ಟಿದೆ, ಈ ಪೇಷಂಟು ನಿಜವಾಗ್ಲೂ ಡಯಾಬೆಟಿಕ್, ಇವರಿಗೆ ಇಷ್ಟಿದೆ, ಇಷ್ಟನ್ನ ಕಡಿಮೆ ಮಾಡಬಹುದು. ನೀವು ಅದನ್ನೆಲ್ಲದನ್ನು ಸಹ ತಲೆ ಕೆಡಿಸ್ಕೊಳ್ಳದಲೆ ನಿಮಗೆ ನಿಮ್ಮ ಯಾವುದೇ ಫ್ಯಾಮಿಲಿ ಫಿಸಿಷಿಯನ್ ಹತ್ರ ಹೋದಾಗ ಅವರಿಗೆ ನೈಸರ್ಗಿಕವಾಗಿ ನಮ್ಮ ಕಾಯಿಲೆನ ರಿವರ್ಸ್ ಮಾಡೋದು ಹೇಗೆ, ನೈಸರ್ಗಿಕವಾಗಿ ರಿವರ್ಸ್ ಮಾಡೋದು ಹೇಗೆ ಅಂತನ್ನೋದು ಇವಾಗ ಬಹಳವಾಗಿ ಅದರ ಬಗ್ಗೆ ಯೂಟ್ಯೂಬಲ್ಲೇ ಆಗಲಿ ನಿಮಗೆ ಗೂಗಲಲ್ಲೇ ಆಗಲಿ ಪ್ರತಿಯೊಂದು ಸಹ ಸಿಕ್ಕತ್ತೆ. ಆಕಸ್ಮಿಕವಾಗಿ ನಿಮಗೆ ಸಿಕ್ಕಲಿಲ್ಲ, ನಿಮಗೇನೋ ಸಲಹೆ ಸಹಕರಣೆಗಳು ಬೇಕು ಅಂತಂದರೆ ನನಗೆ ಯಾವಾಗಲಾದ್ರೂ ಕಾಲ್ ಮಾಡ್ಬೋದು. ನಾನು ಉಚಿತವಾಗಿ ಸಲಹೆಯನ್ನು ಕೊಡೋಕ್ಕೆ ನಿಮ್ಮೆಲ್ಲರಿಗೂ ಸಹ ನನಗೆ ಸಿಕ್ತಿರುವಂಥ ಪುಣ್ಯ ಅಂತ ಅಂದ್ಕೊಂಡು ನಿಮ್ಮ ಸೇವೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನನ್ನ ಫೋನ್ ನಂಬರ್ 9591633233. ಯಾವಾಗಲಾದರೂ ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಡಾಕ್ಟರ್ ಎಲ್ಲ ಸರಿ, ಕೊನೆದಾಗ ಒಂದು ಪ್ರಶ್ನೆ. ನೀವು ಫುಡ್ ಅಲ್ಲಿ ಹೇಳಿದ್ರೆ ಈ ತರ ಸಾಮೆ ನವಣೆ ಈ ತರದನ್ನ ಮಾಡ್ಕೊಳ್ಳಿ, ಕಾರ್ಬೋಹೈಡ್ರೇಟ್ ಇಲ್ದಲೇ ಇರತಕ್ಕಂತಹ ವಸ್ತುಗಳು ನಿಮಗೆ ಗೊತ್ತಿರುತ್ತೆ, ಹಣ್ಣು ಹಂಪಲು ಇದೆಲ್ಲ ತಿನ್ನಬಹುದು ಅಂತ ಹೇಳಿ ಅಂತ. ಆಯ್ತು, ಒಪ್ಕೊಂಬಣಂತೆ. ಇದಾಗಿ ಔಷಧಿ ತಗೊಳ್ಳದಲ್ಲೇ ಇದ್ರೆ ಬರೀ ಫುಡ್ ಅಲ್ಲೇ ಕಂಟ್ರೋಲ್ ಮಾಡಿದ್ರೆ ಆಗತ್ತಾ? ಇದಕ್ಕೆ ಔಷಧಿನೇ ಬೇಡವಾ? ಇದು ಬಹಳ ಪ್ರಮುಖವಾದ ಪ್ರಶ್ನೆ. ಸಹಜ, ನಿಜ. ಈಗ ನಾವು ಇವತ್ತು ನಾವು ಮಾತ್ರೆ ನುಂಗಿದ್ವಿ, ಆಲೋಪತಿಕ್ ಮಾಡಿ ಮೆಡಿಸಿನ್ಸ್ ನುಂಗಿದ್ವಿ, ಅಥವಾ ನಾವು ಇವತ್ತು ನೈಸರ್ಗಿಕವಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ, ನಾನು ಹೇಳಿದಂಗೆ ಫಸ್ಟ್ ಹೇಳಿದಂಗೆ 1.5 nanometer × 10,000 pores × 30 trillions of cells ಒಳಗಡೆ ಇರುವಂತ ಬ್ಲಡ್ ಗ್ಲೂಕೋಸ್ ಡ್ರೈನ್ ಆಗಿ ಅಥವಾ ಅದು ಯುಟಿಲೈಸ್ ಆಗಿ ಹೊರಗಡೆ ಬರೋಕ್ಕೆ ಟೈಮ್ ತಗೊಳುತ್ತೆ. ಹಣ್ಣುಗಳಲ್ಲಿ ಬಹಳ ತರವಾಗಿರುವಂತಹ ಹಣ್ಣುಗಳು ನಮಗೆ ಫ್ರುಕ್ಟೋಸ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೂ ಒಂದು 3-4 ತರದ್ದು ಹಣ್ಣುಗಳು ಲೈಕ್ ಪೈನಾಪಲ್, ವಾಟರ್ ಮೆಲನ್, ಪೈನಾಪಲ್ ಮತ್ತೆ ಕಲ್ಲಂಗಡಿ ಮತ್ತೆ ಪೊಮೊಗ್ರೆನೆಟ್ ಮತ್ತೆ ಇನ್ನು ಸ್ವಲ್ಪ ಹಲವಾರು ಹಣ್ಣುಗಳು ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಅದನ್ನ ಬಿಟ್ಟು ಆಪಲ್, ಬನಾನಾ ಆ ತರದ್ದೆಲ್ಲ, ಬನಾನಾನು ಸ್ವಲ್ಪ ಅದರಲ್ಲೂ 2-3 ತರ ವೆರೈಟಿ ಇರುತ್ತೆ. ಅದರಲ್ಲಿ ಯಾವ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಅನ್ನೋದನ್ನ ಅದನ್ನು ಕಡಿಮೆ ಮಾಡಿದ್ರೆ ಖಂಡಿತವಾಗ್ಲೂ ಸಹ ನಿಮಗೆ ಅದರಲ್ಲಿ ಯಾವ್ಯಾವ ಹಣ್ಣುಗಳನ್ನು ತಿನ್ಬಹುದು ಅಂತ ಇದು ಮಾಡುತ್ತೆ. ಬಟ್ ಈಗಿನ ಪ್ರಕಾರ ನಾವು ಇವತ್ತು ಸ್ಟಾರ್ಟ್ ಮಾಡಿದ್ರೆ ಈಗಿನ ನಾನು ಹೇಳಿದಂಗೆ ಆಹಾರ ಪದ್ಧತಿಯನ್ನ ಮತ್ತೆ ನಮ್ಮಲ್ಲಿ ಇರುವಂತ ಸಾಂಬಾರ ಪದಾರ್ಥಗಳಲ್ಲಿ ಇರುವಂತ ಇವನ್ನೆಲ್ಲ ತಗೊಂಡು ಮೆಡಿಸಿನ್ಸ್ ನಿಮಗೆ ಅದು ನಿಮ್ ಚಾಯ್ಸ್. ನಾವು ಯಾಕೆಂದ್ರೆ ನಾವು ಅದನ್ನ ಆ ಸಿಸ್ಟಮ್ ಆಫ್ ಮೆಡಿಸಿನ್ ಸರಿ ಇದೆ, ಈ ಸಿಸ್ಟಮ್ ಆಫ್ ಮೆಡಿಸಿನ್ ಸರಿ ಇದೆ ಅಂತ ನಾನು ಹೇಳಲ್ಲ. ನೀವು ನೈಸರ್ಗಿಕವಾಗಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರು ಸಹ ಯಾವುದೇ ತೊಂದರೆ ಇಲ್ಲದೆ ಇನ್ನು 2-3 ತಿಂಗಳೊಳಗಡೆ ನೀವು ಖಂಡಿತವಾಗ್ಲೂ ಡಯಾಬಿಟಿಕ್ ಮುಕ್ತವಾಗಬಹುದು, ಅಂದ್ರೆ ನೀವು ಸಕ್ಕರೆ ಕಾಯಿಲೆ ಇದರಿಂದ ಮುಕ್ತವಾಗಬಹುದು. ಅಷ್ಟೊಂದು ಹೇಳಕ್ ಸತ್ಯ. ಇದರಲ್ಲಿ ಒಂದು ಕನ್ಫ್ಯೂಷನ್ ಇದೆ ಡಾಕ್ಟರ್, ಕ್ಲಿಯರ್ ಮಾಡ್ಬಿಡಿ. ಕೆಲವ್ರು ಹೇಳ್ತಾರೆ ಸಕ್ಕರೆ ಎಲ್ಲ ರೀ ಬೆಲ್ಲ ಹಾಕಿದೀನಿ ಕಾಫಿಗೆ, ಏನ್ ತೊಂದರೆ ಇಲ್ಲ, ಬೆಲ್ಲ ಕುಡಿಬಹುದಪ್ಪ ಶುಗರ್ನವರು ಅಂತಾರೆ, ಇದೆಲ್ಲ ಹೆಂಗೆ? ಒಂದು. ಎರಡನೇದು, ನೀವು ಹೇಳಿದ್ರಿ ಯೂಟ್ಯೂಬ್ ಇದರಲ್ಲೆಲ್ಲ ಸಿಗತ್ತೆ ಅಂತ, ಪತ್ರಿಕೆಗಳಲ್ಲೂ ಬರುತ್ತೆ ನೀವು ಡಯಾಬಿಟಿಸ್ ಮುಕ್ತರಾಗಬೇಕೆ, ಈ ಮಾತ್ರೆ ನುಂಗಿ, ಈ ತರದ್ ಮಾಡಿ ಅಂತ, ಇವೆಲ್ಲ ಎಷ್ಟು ಮಟ್ಟಿಗೆ ನಂಬಿಕೆಗೆ ಅರ್ಹ ಅಂತ? ಈಗ ಬೆಲ್ಲದಲ್ಲಿ ಸಿಹಿ ಅಂಶ ಇರೋದಿಲ್ಲ ಅಥವಾ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದಿಲ್ಲ ಅಂತ ಏನು ಅರ್ಥ ಇಲ್ಲ. ಅದು 100% ಆದ್ರೆ ಇದು 80% ನಮ್ಮ ಬೆಲ್ಲದಲ್ಲಿ ಇದ್ದೇ ಇರುತ್ತೆ. ನೀವು ಅದನ್ನ ಸಂಪೂರ್ಣವಾಗಿ ನಾವು ಫಸ್ಟ್ ಇಂದಲೇ ಆ ಒಂದು ಸಿಸ್ಟಮ್ಸ್ ನಾವೇನು ಸಕ್ಕರೆನ ಒಂದು ಐಟಮ್ಸ್ ತಿನ್ಕೊಂಡಂಗ್ ಬಂದೇ ಇದ್ರೆ ನಾವು ಖಂಡಿತವಾಗ್ಲೂ ನಾವು ಎಷ್ಟು ಬೇಕಾದ್ರೂ ತಿನ್ಬೋದಾಗಿತ್ತು. ಆದ್ರೆ ಈಗ ನಮಗೆ ಆಲ್ರೆಡಿ ಬಂದಿದೆ ಡಯಾಬಿಟಿಸ್ ಅಂತ ಅನ್ನೋರಿಗೆ ನಾನು ಯಾವತ್ತೇ ಆಗ್ಲಿ ಬೆಲ್ಲನೂ ಸಹ ರೆಕಮೆಂಡ್ ಮಾಡೋದಿಲ್ಲ. ಒಂದನೇ ತಿಂಗ್, ಎರಡನೇ ತಿಂಗು ನೀವು ಯಾವುದೇ ಒಂದು ಆಹಾರ ಪದ್ಧತಿಗಳಲ್ಲಿ ನೀವು ಅದನ್ನ ನೀವು ಇವತ್ತು ನಾನು ಹೇಳಿದಂಗೆ ಅದರಲ್ಲಿ ಆತರ ಇರುತ್ತೆ, ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಹಂಗಿರುತ್ತೆ, ಇದನ್ನ ಗುಣಮುಕ್ತ ಆಗ್ಬೇಕಾ ಅದನ್ನ ಇದು ಮಾಡ್ಬೇಕಂತ, ನಾನು ನನ್ನ ಪ್ರಕಾರ ಹೇಳೋದಾದ್ರೆ ಯಾವುದೇ ಆಗ್ಲಿ ಇವೆಲ್ಲವೂ ಸಹ ಪ್ಲಾಸ್ಮಾ ಗ್ಲೂಕೋಸ್ ಲೆವೆಲ್ ಅನ್ನು ಮಾತ್ರ ಕಡಿಮೆ ಮಾಡುತ್ತೆ ಹೊರತು ನಾವು ಕಾರ್ಬೋಹೈಡ್ರೇಟ್ಸ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡದಲೇ ಇದ್ದು ನಾವು ಸಣ್ಣದಾಗಿ ನಮ್ಮ ಸಣ್ಣ ಪ್ರಮಾಣದಲ್ಲಿ ಎಕ್ಸಸೈಸ್ ಮಾಡದಲೇ ಇದ್ರೆ ಬಾಡಿ ಯಾವತ್ತೂ ಸಹ ರೆಸ್ಪಾನ್ಸ್ ಆಗಲ್ಲ, ಅವರು ಪರ್ಮನೆಂಟ್ ಆಗಿ ಡಯಾಬಿಟಿಸ್ ಆಗಿರ್ತಾರೆ. ಇದಕ್ಕೆ ಈ ಒಂದು ಇವನ್ನೆಲ್ಲದನ್ನು ಸಹ ಈ ತೊಂದರೆಗಳನ್ನ ನಿಭಾಯಿಸ್ಕೋಬೇಕಂದ್ರೆ ಅಟ್ಲೀಸ್ಟ್ ಸಮ್ ಫಿಸಿಕಲ್ ಎಕ್ಸಸೈಸ್, ವ್ಯಾಯಾಮ ಮತ್ತು ಆಹಾರ ಪದ್ಧತಿಗಳನ್ನ ಖಂಡಿತವಾಗ್ಲೂ ಸುಧಾರಿಸಿಕೊಂಡ್ರೆ ನೀವು ಖಂಡಿತವಾಗ್ಲೂ ಡಯಾಬಿಟಿಸ್ ಅನ್ನ ಖಂಡಿತವಾಗ್ಲೂ ಕಂಟ್ರೋಲ್ ಮಾಡಬಹುದು, ನಿಯಂತ್ರಣದಲ್ಲಿ ಇಡಬಹುದು. ಕೆಳಗರೆ ಈ ಸಂದರ್ಶನ ಮುಗಿಸೋದಕ್ಕಿಂತ ಮುಂಚೆ ನಾನು ಮತ್ತೆ ಡಾಕ್ಟರ್ ಯೋಗೀಶ್ ಮಾತಾಡಿದ್ದು Type 2 ಡಯಾಬಿಟಿಸ್ ಮಾತ್ರ, ಅಂದ್ರೆ Type 1 ಬಗ್ಗೆ ನಾವು ಮಾತಾಡಿಲ್ಲ. ಇನ್ನೊಂದಿನ Type 1 ಡಯಾಬಿಟಿಸ್ ಹೇಗ್ ಬರುತ್ತೆ, ಯಾಕೆ ಬರುತ್ತೆ, ಅದು ಅನುವಂಶಿಕವೇ ಅಥವಾ ಕೆಲವರಿಗೆ ಮಾತ್ರ ಹೇಗ್ ಕಾಡುತ್ತೆ, ಅದರಲ್ಲಿ ಆ ರೋಗಿ ಅನುಭವಿಸುವಂತಹ ಕಷ್ಟಗಳೇನು, ಅದಕ್ಕೆ ಚಿಕಿತ್ಸಾ ಪದ್ಧತಿಗಳೇನು, ಅದ್ರ ಬಗ್ಗೆ ಮಾತಾಡೋಣಂತೆ. ಈ ಒಂದು Type 2 ಡಯಾಬಿಟಿಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಾನು ಡಾಕ್ಟರ್ಗೆ ವಿಶೇಷವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಇದುವರೆಗೆ ಸಕ್ಕರೆ ಕಾಯಿಲೆ ಹಾಗೂ ಆಹಾರ ಪದ್ಧತಿ ಈ ಕುರಿತು ಬೆಂಗಳೂರಿನ ಹಾರ್ಟ್ ಮೆಡಿಕಲ್ ಸೆಂಟರ್ ಫೌಂಡರ್ ಅಂಡ್ ಕನ್ಸಲ್ಟೆಂಟ್ ಡಾ ಯೋಗೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಂಎ ಸುದರ್ಶನ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಕೇಳಿದ್ರೆ ಇದೊಂದು ಪ್ರಕಟಣೆ. ದಿನಾಂಕ 28ರಿಂದ ಅಂದ್ರೆ ಇದೇ ತಿಂಗಳ 28ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭಗೊಳ್ತಾ ಇವೆ. ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಆಕಾಶವಾಣಿ ಕೇಂದ್ರಗಳು ಒಂದು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ. ಅದು ದಿನವೂ 11 ಗಂಟೆಯಿಂದ 12 ಗಂಟೆಗಳವರೆಗೆ ಮೂಡಿ ಬರ್ತಾ ಇದೆ. ಈಗಾಗಲೇ ಈ ಕಾರ್ಯಕ್ರಮ 7ನೇ ತಾರೀಕಿನಿಂದಲೂ ತಮ್ಮ ಮುಂದಿದೆ. ನಾಳೆ ಅಂದರೆ ದಿನಾಂಕ 11/3ರಂದು ಪ್ರಥಮ ಭಾಷೆ ಕನ್ನಡ ಹಾಗೂ ತೃತೀಯ ಭಾಷೆ ಹಿಂದಿ. ಈ ವಿಷಯದ ಕುರಿತು ಇಲಾಖೆಯ ತಜ್ಞ ಶಿಕ್ಷಕರು ವಿದ್ಯಾರ್ಥಿಗಳ ಶಿಕ್ಷಕರ ಹಾಗೂ ಆಸಕ್ತರ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಕೇಂದ್ರದಲ್ಲಿರ್ತಾರೆ. ತಾವೆಲ್ಲರೂ ತಮ್ಮ ಒಂದು ಅನುಮಾನ ಜಿಜ್ಞಾಸೆ ಪ್ರಶ್ನೆಗಳನ್ನು ಅವರು ಮುಂದಿಟ್ಟು ಸಮಾಧಾನವನ್ನ ಪಡೆದುಕೊಳ್ಳಬಹುದು. ಪ್ರಶ್ನೆಗಳನ್ನು ತಾವು ದೂರವಾಣಿ ಕರೆ ಮಾಡುವ ಮೂಲಕ ಅಥವಾ ಎಸ್ಎಂಎಸ್ ಮೂಲಕ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 0828282, ಇದು ಭದ್ರಾವತಿ ಎಸ್ಟಿಡಿ ಸಂಖ್ಯೆ. ಇದರೊಟ್ಟಿಗೆ 2702821 ಈ ಸಂಖ್ಯೆಗಾಗಲಿ, 2702822ಕ್ಕಾಗಲಿ, ಅಥವಾ 2702833ಕ್ಕಾಗಲಿ ತಾವು ತಮ್ಮ ದೂರವಾಣಿ ಕರೆಗಳನ್ನು ಮಾಡಿ ತಮ್ಮ ಒಂದು ಪ್ರಶ್ನೆಗಳನ್ನು ಕೇಳಬಹುದು. ಹಾಗೆಯೇ ಎಸ್ಎಂಎಸ್ ಮೂಲಕ ತಮ್ಮ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಚ್ಛೆ ಪಡುವಂತವರು 9481572600 ಮತ್ತೊಮ್ಮೆ ಎಸ್ಎಂಎಸ್ ಸಂಖ್ಯೆ ತಮ್ಮ ಮುಂದೆ 9481572600 ಈ ಸಂಖ್ಯೆಗಳ ಮೂಲಕ ತಮ್ಮ ಪ್ರಶ್ನೆಗಳನ್ನು ತಜ್ಞರ ಮುಂದಿಟ್ಟು ತಮ್ಮ ಒಂದು ಅನುಮಾನ ಜಿಜ್ಞಾಸೆ ಇವುಗಳಿಗೆ ಸಮಾಧಾನವನ್ನ ಪಡಿಬಹುದು. ಗೊತ್ತಾಯ್ತಲ್ಲ, ನಾಳಿನ ವಿಷಯ ಪ್ರಥಮ ಭಾಷೆ ಕನ್ನಡ ಹಾಗೂ ತೃತೀಯ ಭಾಷೆ ಹಿಂದಿ. ಆಕಾಶವಾಣಿ ಭದ್ರಾವತಿ ನಿಲಯದ ಈ ಸಂಚಿ ಹಾಗೂ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:51